ಮೋನು ಬಾಗಸು ತಿಲ್ಲ ಕೋಬನ್ನಸು ಅಸು ಸಿಗ ಮತ್ತಿಸು ಕೇರ ಕಿರಂಬು ಕೇರಸು ಮರ್ತನೆ ರೂಪ ಮಾಯ ಗುಗಮು ಇಕ್ಕಶು ದೇ ಬಗುಗಮು ಇಕ್ಕಶು ಮಾಯ ಗುಗಮು ಇಕ್ಕಶು ಇಂದು ಕಿರಲು ಆಶೀಸು ಹಮಾದೆ ತೂತು ಇದಲ್ಲೈಸು ಇಸಿರ್ಕದೇ ಗಂಬದರೆಸು ರಕ್ಕೆ ಕುದೇ ಗಂಬದರೆಸು ಇಸಿರ್ಕದೇ ಗಂಬದರೆಸು ಬೆಕ್ಕೆ ಕುದೇ ಗಂಬದರೆಸು ಇಂದು ಕಿರಮು ತುಂಬಿಸು ತಿಳ್ಕಿಸೋ ನಮ್ ಪರ್ರಿಸು ಅದೇ